ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ, ಎರಡನೇ ಸುತ್ತಿನ ಕೋವಿಡ್ ಲಸಿಕೆ ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪುರಂ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪುರಂ ಫಿನಾನ್ಸ್ ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1800-420-2233. ಏನ್ರಪ್ಪ ನೀವೆಲ್ಲ ABARK ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಹಾಗೂ ರಾಷ್ಟ್ರೀಯ ಜಾನುವಾರು ರೋಗಗಳ ತಡೆಗಟ್ಟುವಿಕೆ ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಪಶುಪಾಲನೆ ಹಾಗೂ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಂ ಹನುಮಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪಾಲನೆ ಇಲಾಖೆಯಿಂದ ರೈತರಿಗೆ ಮತ್ತು ಈ ಜಾನುವಾರುಗಳನ್ನು ಸಾಕಿದಂಥರಿಗೆ ಏನೇನು ಒಂದು ಸೌಲಭ್ಯಗಳಿದ್ದಾವೆ, ಮತ್ತು ಕೆಲವೊಂದು ರೋಗಗಳು ಬಂದಾಗ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನು ಇವತ್ತು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಿಕ್ಕೋಸ್ಕರ ಚಿತ್ರದುರ್ಗದ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ GM ಹನುಮಪ್ಪ ಅವರೀಗ ನಮ್ಮ ನಿಲಯದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ತಮ್ಮ ಇಲಾಖೆಯಿಂದ ಅಂದರೆ ಪಶುಪಾಲನೆ ಇಲಾಖೆಯಿಂದ ನಮ್ಮ ಜಾನುವಾರು ಸಾಕದಂಥ ರೈತ ಬಾಂಧವರಿಗೆ ಏನೆಲ್ಲ ಕಾರ್ಯಕ್ರಮಗಳು ಇದ್ದಾವೆ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕರಿಸುತ್ತ. ಈಗ ತಮಗೆ ಗೊತ್ತಿದ್ದಂಗೆ ಕೃಷಿ ನಮ್ಮ ದೇಶದ ಪ್ರಧಾನ ಕಸುಬಾಗಿರುತ್ತದೆ. ಅದರಂತೆ ನಮ್ಮ ಪಶುಸಂಗೋಪನೆ ಇಲಾಖೆ ಪಶುಸಂಗೋಪನೆ ಚಟುವಟಿಕೆಗಳು ಕೂಡ ಒಂದು ಉಪಕಸುಬು ಆಗಿರ್ತವೆ. ಈ ಒಂದು ಕಸುಬನ್ನು ನಾವು ಕೈಗೊಳ್ಳಬೇಕಂತ ಹೇಳಿದರೆ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನು ರೈತರಿಗೆ ಅನುಕೂಲ ಆಗಲಿ ಅಂತಂತೇಳಿ ಹಮ್ಮಿಕೊಂಡಿದೆ. ಅದರಲ್ಲಿ ಮೊಟ್ಟ ಮೊದಲನೇದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆ, ಅಂದರೆ ರಾಷ್ಟ್ರೀಯ ಕೃತಕ ಗರ್ಭಧಾರಣ ಯೋಜನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಉನ್ನತ ತಳಿಗಳನ್ನು ಉನ್ನತೀಕರಿಸತಕ್ಕಂಥದ್ದು, ಉನ್ನತ ಮಟ್ಟದ ಕರುಗಳನ್ನು ನಾವು ಪಡೆತಕ್ಕಂಥದ್ದು, ಇದ್ರ ಮೇನ್ ಉದ್ದೇಶ. ಆಮೇಲೆ ಹಾಲು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡತಕ್ಕಂಥದ್ದು. ಹಾಲು ಉತ್ಪಾದನೆ ಹೆಚ್ಚಿಗೆ ಆದಷ್ಟು ರೈತನಿಗೆ ಆದಾಯ ಕೂಡ ಹೆಚ್ಚಿಗೆ ಆಗುತ್ತದೆ. ಇದು ಮುಖ್ಯ ಉದ್ದೇಶ, ರೈತನ ಆದಾಯವನ್ನು ಹೆಚ್ಚಿಗೆ ಮಾಡಬೇಕಾಗಿರೋದು. ಹೆಚ್ಚಿಗೆ ಮಾಡಬೇಕಂದ್ರೆ ಹಾಲು ಉತ್ಪಾದನೆಯಲ್ಲಿ ಜಾಸ್ತಿ ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ರೈತರು ಈಗ ಆಲ್ರೆಡಿನೇ ಈಗಾಗಲೇ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಕೆಲವು ಕಡೆ ಮಾಡಿಕೊಂಡು ಈ ಹಾಲುಗಳನ್ನು ಆ ಸಂಘಕ್ಕೆ ಹಾಕಿ ಲಾಭವನ್ನು ಕೂಡ ಪಡಿತಾ ಇದ್ದಾರೆ. ಇದರ ಕಾರ್ಯಕ್ರಮ ಉದ್ದೇಶ ತಮಗೆಲ್ಲ ಹೇಳಿದಂಗೆ ಇದು ನಮ್ಮಲ್ಲಿ ಕೃತಕ ಗರ್ಭಧಾರಣೆ ಕಾರ್ಯಕರ್ತರು ಅಂತ ಇರ್ತಾರೆ. ಆ ಕೃತಕ ಗರ್ಭಧಾರಣ ಕಾರ್ಯಕರ್ತರು ಉಚಿತವಾಗಿ ರೈತರ ಮನೆಯ ಬಾಗಿಲಿಗೇನೆ ಈ ಒಂದು ಉನ್ನತೀಕರಿಸಿದ ತಳಿಗಳ ವೀರ್ಯ ನಳಿಕೆಗಳನ್ನು ತೆಗೆದುಕೊಂಡು ಹೋಗಿ ರಾಸು ಈಟಿಗೆ ಬೆದೆಗೆ ಬಂದ ಹಂತದಲ್ಲಿ ಅವರು ಹೋಗಿ ಉಚಿತವಾಗಿ ಕೃತಕ ಗರ್ಭಧಾರಣ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ. ಆನಂತರ ಈ ಒಂದು ಕಾರ್ಯಕ್ರಮ ತುಂಬ ಉಪಕಾರವಾಗಿರ್ತದೆ. ಈ ಒಂದು ಕೃತಕ ಗರ್ಭಧಾರಣೆ ಮಾಡಿ 12 ಒಂದು ಸಂಖ್ಯೆಯ UID ನಂಬರ್ ಅಂತ ಹೇಳ್ತಾರೆ, QVOLE. ಈ QVOLE ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತೀವಿ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ರೈತರು ಈ ಕಿವಿ ಒಲೆ ಹಾಕ್ಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ಈಗ ನಾವೆಲ್ಲ ನಮ್ಮ ಜಿಲ್ಲೆನಲ್ಲಿ 90% ನಾವು ಒಂದು ಕಿವಿ ಒಲೆಯನ್ನ ಹಾಕ್ಸಿದ್ವಿ. ಈ ಕಿವಿ ಒಲೆ ನಾವು ಎಲ್ಲಾದರೂ ಆನ್ಲೈನಲ್ಲಿ ಕಿವಿ ಒಲೆಯನ್ನ ನಂಬರನ್ನು ಸಂಖ್ಯೆಯನ್ನು ಹೊಡೆದು ನಾವು ನೋಡಿದಾಗ ಈ ಹಸು ಯಾರದು, ಆಮೇಲೆ ಎಷ್ಟು ಸಾಮರ್ಥ್ಯ ಹಾಲು ಕೊಡ್ತತೆ, ಆಮೇಲೆ ರೋಗ ರಕ್ಷಣೆಗೋಸ್ಕರನ ಏನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ಯಾವ ಲಸಿಕೆಯನ್ನು ಹಾಕಿಸಿದೆ ಅಂತೇಳಿ ಸಂಪೂರ್ಣವಾದ ವಿವರವನ್ನು ಆ ಒಂದು ಕಿವಿ ಒಲೆ ಓದಿದಾಗ ಅದು ವಿವರವನ್ನು ಕೊಡ್ತಾ ಇರುತ್ತೆ. ಇದು ಬಹಳ ಮುಖ್ಯ. ಸರ್, ಇನ್ನೂ ಒಂದು ಮುಖ್ಯವಾದ ಒಂದು ಯೋಜನೆ ಕಳೆದ ವರ್ಷದಿಂದ ನಮ್ಮ ಭಾರತ ಸರ್ಕಾರ ಜಾರಿಗೆ ತಂತು ಅಂತ ಹೇಳ್ಬೋದು, ಅಂದರೆ ರಾಷ್ಟ್ರೀಯ ಜಾನುವಾರು ರೋಗಗಳ ತಡೆಗಟ್ಟುವಿಕೆ ಒಂದು ಕಾರ್ಯಕ್ರಮ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದೆ. ಇದರ ಬಗ್ಗೆ ಅಂದರೆ ಇದು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇದರಲ್ಲಿ ಏನೇನು ಒಂದು ಕಾರ್ಯಕ್ರಮಗಳನ್ನು ಇರ್ತವೆ, ಅದನ್ನು ನೀವು ಯಾವ ರೀತಿ ರೈತರಿಗೆ ತಲುಪಿಸ್ತೀರಿ ಅಥವಾ ಜಾನುವಾರು ಸಾಕುದಂತರಿಗೆ ತಲುಪಿಸ್ತೀರಿ ಅನ್ನೋದು. ಈಗ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ, ರಾಷ್ಟ್ರೀಯ ರೋಗಗಳ ತಡೆಗಟ್ಟುವ ಒಂದು ಕಾರ್ಯಕ್ರಮ, ಇದು ಭಾರತ ಸರ್ಕಾರದ ಒಂದು ಕಾರ್ಯಕ್ರಮವಾಗಿರ್ತದೆ. ರೈತ ಬಾಂಧವರಲ್ಲಿ ತಿಳಿಸೋದೇನಂತಂದ್ರೆ, ರೋಗ ಬರೋದಕ್ಕಿಂತ ತಡೆಗಟ್ಟೋದು ಬಹಳ ಮುಖ್ಯ. ಈ ಒಂದು ತಡೆಗಟ್ಟುವ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೂರು ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಕ್ರಮವನ್ನು ಜರುಗಿಸ್ತೀವಿ. ಮೊದಲನೆಯದಾಗಿ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮ. ಈ ಲಸಿಕಾ ಕಾರ್ಯಕ್ರಮವನ್ನು ವರ್ಷಕ್ಕೆ 2 ಸಾರಿ ನಾವು ಹಮ್ಮಿಕೊಳ್ತೀವಿ, ಇದನ್ನು 6 ತಿಂಗಳಿಗೊಂದ್ಸರಿನ. ಇದರಲ್ಲೂ ಅಷ್ಟೇ 12 ಡಿಜಿಟ್ ಇರ್ತಕ್ಕಂಥ ನಮ್ಮ ಕಿವಿ ಒಲೆಯನ್ನು ಲಸಿಕೆ ಆದ ನಂತರ ಇದಕ್ಕೂ ಅಪ್ಲೋಡ್ ಮಾಡ್ತೀವಿ. ನಮಗಾಗಲೇ ಹೇಳ್ದಂಗೆ ಯಾವ ರೋಗವನ್ನು ನಾವು ತಡೆಗಟ್ಟಲಿಕ್ಕೆ ಮಾಹಿತಿ ಇದೆ ಅಂತಂತೇಳಿ ಆ ನಂಬರ್ ಒತ್ತಿದಾಗ ಬರುತ್ತೆ ಅಂತಂತೇಳಿ ತಮಗಾಗಲೇ ತಿಳಿಸಿದೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮನೆ ಮನೆಗೆ ಹೋಗಿ ಉಚಿತವಾಗಿ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮವನ್ನು ನಾವು ಹಾಕಿಕೊಳ್ತೀವಿ. ಈಗ ಇತ್ತೀಚೆಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಒಂದು ಬ್ರುಸೆಲ್ಲಾ ಕಂದು ರೋಗ ಅಂತಂತೇಳಿ, ಕಂದು ರೋಗ ಅಂತ ಹೇಳಿದ್ರೆ ಈ ಕಂದು ಹಾಕೋದು ಅಂತ ಹೇಳ್ತಾರೆ, ಅಬಾರ್ಷನ್ ಅಂತ, ಪ್ರೀಮೇಚರ್. ಇದು ರೋಗ ಮನುಷ್ಯರಿಗೂ ಕೂಡ ಬರತಕ್ಕಂಥ ರೋಗವಾಗಿರುತ್ತದೆ ಇದು, ಅವುಗಳ ಸಂಪರ್ಕದಿಂದನ. ಇದನ್ನು ತಡೆಗಟ್ಟೋದು ಕೂಡ ಬಹಳ ಮುಖ್ಯವಾಗಿ ಒಂದು ಕಾರ್ಯಕ್ರಮ ಇದು. ಈಗ ಕಂದು ಹಾಕಿದರೆ ರೈತನಿಗೆ ತುಂಬಾ ಲಾಸ್ ಆಗುತ್ತೆ. ಈಗ 3 ತಿಂಗಳಿಗೆ ಕಂದು ಹಾಕ್ಬೋದು, 6 ತಿಂಗಳಿಗೆ ಕಂದು ಹಾಕ್ಬೋದು, 8 ತಿಂಗಳಿಗೆ ಕಂದು ಹಾಕ್ಬೋದು. ಈ ಥರ ಕಂದು ಹಾಕಿತು ಅಂದರೆ ಅದು ಪ್ರೊಡಕ್ಷನ್ನು, ಹಸುವಿನ ಏನು ಹಾಲು ಉತ್ಪಾದನೆ ತುಂಬ ಕಮ್ಮಿಯಾಗಿ ರೈತನಿಗೆ ತುಂಬ ನಷ್ಟವಾಗುತ್ತದೆ. ಆದ್ದರಿಂದ ಇದು ಒಂದು ಕಾರ್ಯಕ್ರಮ ತುಂಬ ಮುಖ್ಯವಾದ್ದು. ಇದನ್ನು ಕೂಡ ನಾವೀಗ ಆಲ್ರೆಡಿನ ಸೆಪ್ಟೆಂಬರಲ್ಲಿ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ರೌಂಡು 1ನೇ ತಾರೀಕು ಜನವರಿ 22ರಿಂದ ಮತ್ತೆ 15-22ರವರೆಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂತಿದ್ವಿ. ಈ ಕಾರ್ಯಕ್ರಮದಲ್ಲಿ ಹೆಣ್ಣು ಕರುಗಳಿಗೆ ಮಾತ್ರ ಲಸಿಕೆಯನ್ನು ಹಾಕ್ತೀವಿ, ಅದು 4 ತಿಂಗಳ ಮೇಲಿರಬೇಕು, 8 ತಿಂಗಳ ಒಳಗಡೆ ಇರಬೇಕು. ಇದು ಒಂದು ಸರಿ ಲೈಫಲ್ಲಿ ಒಂದು ಸರಿ ಲಸಿಕೆ ಹಾಕ್ಸೋದು. ಹೀಗೆ ನೆಕ್ಸ್ಟ್ ರೌಂಡ್ 3 ವರ್ಷಕ್ಕೆ 3 ರೌಂಡಲ್ಲಿ ನಾವು ಮಾಡಬೇಕು ಅಂತಂತೇಳಿ ಇದು ಹಮ್ಮಿಕೊಂಡಿದ್ವಿ ಇದು ಕಾರ್ಯಕ್ರಮದನ್ನು. ನೆಕ್ಸ್ಟ್ ಇದು ಒಂದು ಯೋಜನೆಯಲ್ಲಿ PPR, ಈ ಕುರಿಗಳಲ್ಲಿ ಈ ಕಾಯಿಲೆ ಹೆಚ್ಚಿಗೆ ಕಂಡುಬರ್ತದೆ, ರೈತರಿಗೆ ತುಂಬಾ ನಷ್ಟವಾಗ್ತದೆ ಈ ಕಾಯಿಲೆಯಿಂದನೇ. ಇದನ್ನು ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಕೂಡ ಈ ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿದೆ. ಇದನ್ನು ನಾವು ಜನವರಿ 15ರಿಂದ ಫೆಬ್ರವರಿ 15ರವರೆಗೂ ಕೂಡ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಇದು ಅಷ್ಟೇ ಉಚಿತವಾಗಿ ನಾವು ನಮ್ಮ ರೈತರ ಹಟ್ಟಿಗಳಿಗೆ ಹಿಂಡುಗಳಿಗೆ ಅಲ್ಲಿಗೆ ಹೋಗಿ ನಾವು ಈ ಲಸಿಕೆಯನ್ನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆ ನಮ್ಮಲ್ಲಿ ಲಸಿಕೆದಾರನು ಕೂಡ ಅಲ್ಲೇ ನಾವು ಆಕ್ಷನ್ ಕ್ರಿಯಾಯೋಜನೆಯನ್ನು ನಾವು ತಯಾರಿಸಿದ್ವಿ. ಇದಕ್ಕೆ ಇದು ಒಂದು ಕಾರ್ಯಕ್ರಮ. ಈಗ ತಮ್ಮ ಇಲಾಖೆಯಿಂದ ಹೈನುಗಾರಿಕೆ ಮಾಡೋರಿಗಿರ್ಬೋದು, ಕುರಿ ಸಾಕಣೆ ಇರ್ಬೋದು, ಮೇಕೆ ಸಾಕಣೆಗೆ ಇದು ಅದು, ಅದರಲ್ಲಿ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಜಾನುವಾರುಗಳು ಇದಾವೆ ಅಂತ ನಾವು ಕೇಳ್ಪಟ್ಟಿವೆ. ಅಂದರೆ ನಮ್ಮ ರಾಜ್ಯದಲ್ಲಿ ಚಿತ್ರದುರ್ಗ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಕುರಿ ಸಾಕಣೆದಾರರಿದ್ದಾರೆ, ಮೇಕೆ ಸಾಕಣೆದಾರರಿದ್ದಾರೆ, ಹೈನುಗಾರಿಕೆ ಮಾಡಿರೋರಿದ್ದಾರೆ. ಇಂಥವರಿಗೆ ಏನಾದರೂ ಇಲಾಖೆಯಿಂದ ಅವರ ಒಂದು ನಿರ್ವಹಣೆಗೆ ಅವರ ಖರ್ಚು, ಅಂದರೆ ಈಗ ಕುರಿ ಸಾಕೋದಕ್ಕೋಸ್ಕರ ಇರ್ಬೋದು, ಯಾವ ರೀತಿ ಒಂದು ಕಾರ್ಯಕ್ರಮಗಳು ಇದೆ ಸರ್? ತುಂಬ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ನಾವು ಈ ಒಂದು ಏನು ನಿರ್ವಹಣಾ ವೆಚ್ಚ, ತಾವು ಈಗ ಆಲ್ರೆಡಿ ಹೇಳ್ದಂಗೆ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ ರೈತರಿಗೆ ಅಂತ ಹೇಳಿದ್ರಿ. ಈ ಒಂದು ನಿರ್ವಹಣೆ ಮಾಡಲಿಕ್ಕೋಸ್ಕರನೇ ಭಾರತ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತಂದಿದೆ, ಕೆಸಿಸಿ ಯೋಜನೆ ಅಂತ. ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನ ಬ್ಯಾಂಕಲ್ಲಿ ಅವರು ಮಾಡಿಸ್ಬೇಕಾಗುತ್ತೆ. ಈಗ ಆಲ್ರೆಡಿ ನಾವು ನಮ್ಮ ಇಲಾಖೆಗೆ ತಿಳಿಸಿದ್ವಿ. ಈ ಒಂದು ಯೋಜನೆಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ, ಮತ್ತೆ ಕನ್ವೀನರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾರೆ, ನಾವುಗಳು ಜಿಲ್ಲಾ ನೋಡಲ್ ಆಫೀಸರ್ ಆಗಿರ್ತೀವಿ. ಈ ಬಗ್ಗೆ ವ್ಯಾಪಕ ಪ್ರಚಾರವನ್ನು ಕೂಡ ಹಮ್ಮಿಕೊಳ್ಳಲಿಕ್ಕೆ ನಾವು ನಮ್ಮ ಸಹಾಯಕ ನಿರ್ದೇಶಕರು, ನಮ್ಮ ಇಲಾಖೆ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರಿಗೆ ಈಗ ಆಲ್ರೆಡಿನ ನಾವು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ರೈತರಿಗೆ ಹೆಚ್ಚಿಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಅವರೆಲ್ಲರಿಗೂ ತಿಳಿಸಿ ಕರಪತ್ರಗಳನ್ನು ಕೂಡ ನಾವು ಮಾಡಿಸಿ ಹಂಚ್ತಾ ಇದ್ದೀವಿ. ಸರ್, ತಾವು ಹೇಳಿದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ ಮಾಡ್ಬೇಕಂತ ಇಲಾಖೆ ವತಿಯಿಂದ ಅದಕ್ಕೆ ಶಿಫಾರಸು ಮಾಡಿ ನೀವು ಕಳಿಸ್ತೀವಿ ಅಂತ ಹೇಳಿದ್ರೆ, ನಾವು ಈ ನಮಗೆ ಗೊತ್ತಿರೋಂಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೊದಲು ಕೊಡ್ತಿದ್ದದ್ದು ಕೃಷಿ ಯಾರು ಮಾಡ್ತಾರೋ, ಕೃಷಿ ಭೂಮಿ ಯಾರು ಹೊಂದಿರ್ತಾರೋ ಅಂಥವ್ರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕೊಡ್ತಿದ್ರು. ಅವ್ರಿಗೆ ಪಾಣಿ ಕೊಟ್ಟು ಅವ್ರ ದಾಖಲಾತಿಗಳನ್ನು ತಗೊಂಡು ಅವ್ರಿಗೆ ಕಾರ್ಡ್ ಕೊಡ್ತಿದ್ರು, ಬ್ಯಾಂಕಿನ ಮುಖಾಂತರ ಅವರು ಪಡಿತಿದ್ರು. ಈಗ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಮಾಡೋರು ಇರ್ಬೋದು, ಅವ್ರಿಗೂ ನೀವು ಒಂದು ನಿರ್ವಹಣೆ ವೆಚ್ಚಕ್ಕಾಗಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇದಕ್ಕೆ ಏನೇನು ದಾಖಲಾತಿ ಕೊಡಬೇಕಾಗುತ್ತೆ? ಇದಕ್ಕೇನಿಲ್ಲ, ಸಿಂಪಲ್, ಆಧಾರ್ ಕಾರ್ಡ್ ಕೊಡಬೇಕು, ಪಹಣಿ ಕೊಡಬೇಕು, ಎರಡು ಭಾವಚಿತ್ರಗಳನ್ನು ಕೊಡಬೇಕು, ಮತ್ತೆ ಅವರು ಜಾನುವಾರುಗಳು ಹೊಂದಿದ್ದಾರೆ ಅನ್ನೋ ಒಂದು ಇದಕ್ಕೋಸ್ಕರ ಸ್ಥಳೀಯ ಪಶು ಇದರಿಂದ ಒಂದು ದೃಢೀಕರಣ ಪತ್ರಗಳನ್ನು ಕೊಡಬೇಕಾಗುತ್ತೆ. ಅವರು ಹೈನುಗಾರಿಕೆ ಮಾಡೋ ಹಸುಗಳು ಕಟ್ಟಿರ್ತಾರೆ, ಜೆರ್ಸಿ ಇರ್ಬೋದು, ಚೆಫ್ ಇಂಥವೆಲ್ಲ ಅಂದ್ರೆ ಜಾಸ್ತಿ ಇಳುವರಿ, ಹಾಲಿನ ಇಳುವರಿ ಕೊಡೋಂಥವು ಕೆಲವು ಕೊಟ್ಟಿರ್ತಾರೆ. ಕೆಲವರು ಕುರಿ ಸಾಕಾಣಿಕೆ ಮಾಡಿರ್ತಾರೆ, ಹಂದಿ ಸಾಕಾಣಿಕೆನೂ ಮಾಡ್ತಾರೆ, ಮೇಕೆ ಸಾಕಾಣಿಕೆ. ಒಂದು ಹಂತಕ್ಕೆ ತಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾಡ್ಕೊಂಡಿರ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕನ್ನೋದ್ರ ಏನಾದ್ರು ನಿಗದಿ ಮಾಡಿದ್ರೆ? ಹೌದು, ಖಂಡಿತ. ಈಗ ನಾವು ಮಿಶ್ರತಳಿಯ ಹಸುಗಳಿಗೆ 1+1 ಅಂದ್ರೆ 2 ಅಂತ ಹೇಳ್ತಾರೆ, ಆ ಒಂದು ಹಸುವಿಗೆ 14,000 ನಾವು ಕೊಡ್ತೀವಿ. ಆಮೇಲೆ ಎಮ್ಮೆಗಳಿಗೆ, ಮಿಶ್ರತಳಿ ಎಮ್ಮೆಗೆ, ಉನ್ನತೀಕರಣದ ಎಮ್ಮೆಗೆ 16,000, ಒಂದು ಎಮ್ಮೆಗೆ 16,000 ಕೊಡ್ತೀವಿ. ರಾಸುಗಳ ಮೇಲೆ ಅವರು ಒಂದಕ್ಕಿಷ್ಟರಂಗೆ ಸಾಲ ಸೌಲಭ್ಯಗಳನ್ನ ಪಡ್ಕೋಬಹುದು. ಅಂದ್ರೆ ಎರಡಾದ್ರೆ ಅದ್ರ ಡಬಲ್, ಅವ್ರು ಎಷ್ಟು ಸಾಕಿರ್ತಾರೆ ಅದ್ರ ಮೇಲೆ ಲೆಕ್ಕ ಹಾಕಿ ಕೊಡ್ತಾರೆ. ಹೌದು, ಹೌದು ಸರ್. ಇನ್ನು ಕುರಿ ಸಾಕಾಣಿಕೆ ಮಾಡಿರೋ, ಕುರಿ ಸಾಕಾಣಿಕೆಗೆ 10+1 10 ಕುರಿ ಮತ್ತೆ ಒಂದು ಟಗರು, ಇವುಗಳನ್ನ ಕಟ್ಟಿ ಮೇಯಿಸ್ತೀವಿ ನಾವೆಲ್ಲೂ ಹೊರಗಡೆ ಮಾಡಿಸಲ್ಲ ಅಂತ, ಬಿಟ್ಟು ಮೇಯಿಸಲ್ಲ ಅನ್ನೋದಾದ್ರೆ 24,000 ಕೊಡ್ತೀವಿ 10+1. ಮತ್ತೆ 10+1 ಕುರಿಗೆ ಬಯಲಿನಲ್ಲಿ ಮೇಯಿಸ್ತಾರೆ, ಸಾಯಂಕಾಲ ಬಂದು ತಲೆಮೇವು ಅಂತ ಹೇಳ್ತಾರೆ, ಅದು ಒಂದ್ ಸ್ವಲ್ಪ ಫೀಡ್ ಹಾಕಿ ಕೊಪ್ಸೋದು ಅಂತ, ಅಂತವರಿಗೆ ನಾವು 12,000 ಕೊಡ್ತೀವಿ. ಈಗ 20 ಕುರಿ ಸಾಕಿದ್ರೆ ನಾವು ಕಟ್ಟಿ ಮೇಯಿಸೋದಾದ್ರೆ 48,000, ಮತ್ತೆ ಬಯಲಿನಲ್ಲಿ ಮೇಯಿಸ್ಕೊಂಡು ಬಂದು ಮಾಡೋದಾದ್ರೆ 24,000. ಇದು ಕುರಿಗಳಿಗೆ, ಸೇಮ್ ಮೇಕೆಗಳಿಗೂ ಕೂಡ ಇದು ಅದೇ ರೀತಿನೇ ಅಳವಡಿಸುತ್ತೆ, ಅಷ್ಟೇ ಅಮೌಂಟ್ಗಳನ್ನ ನಾವು ಕೊಡ್ತೀವಿ. ಟಗರುಗಳ ನಿರ್ವಹಣೆ, ಈಗ ಮಾಂಸ ಉತ್ಪಾದನೆಗೋಸ್ಕರ ನಾವು ಇದನ್ನ ತುಂಬಾ ನೋಡ್ತಾ ಇದೀವಿ. ಟಗರುಗಳನ್ನ 4 ತಿಂಗಳು ಮೇಯಿಸಿ, 3 ತಿಂಗಳು ಮರಿಗಳು ತಂದು 4 ತಿಂಗಳು ಮೇಯಿಸಿ ಅದ್ರ ದುಡ್ಡು ಡಬಲ್ ಮಾಡ್ತಾರೆ. ಅದಕ್ಕೋಸ್ಕರ ರೈತರು ಮೆಕ್ಕೆಜೋಳ ಮತ್ತೆ ಕಾನ್ಸಂಟ್ರೇಟೆಡ್ ಫುಡ್, ಹುರುಳಿ ಇಂಥವೆಲ್ಲ ಅಡಿಷನಲ್ ಫುಡ್ ಕೊಡ್ತಾರೆ. ಇದು ಅವ್ರ ಕೈಲೇ ಆಗೋದಿಲ್ಲ ಬಂಡವಾಳ ನಿಭಾಯಿಸ್ಲಿಕ್ಕೆ ಅಂತೇಳಿ ಈ ಒಂದು ಯೋಜನೆ ಅಡಿಯಲ್ಲಿ ಅವರು ಕೂಡ ಸಾಲ ಸೌಲಭ್ಯ ತಗೋಬಹುದು. ಈಗ 10 ಟಗರು ಅವರು ಸಾಕ್ತಾರೆ ಅಂತ ಹೇಳಿದ್ರೆ 13,000, ಈಗ 20 ಟಗರು ಸಾಕ್ತಾರೆ ಅಂತ ಹೇಳಿದ್ರೆ ಅದ್ರ ಡಬಲ್ 26,000 ಅದನ್ನು ಕೊಡ್ತೀವಿ. ಅದನ್ನು ಪಶು ಆಹಾರ ಮೆಕ್ಕೆಜೋಳ ಆಗಲಿ, ಶೇಂಗಾ ಹಿಂಡಿ ಆಗಲಿ, ಅವ್ರ ಶಕ್ತಾನುಸಾರ ಅವರು ಕೊಂಡ್ಕೊಂಬಂದು ಹಾಕ್ಲಿಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಇದು ಹಾಗೆ ಹಂದಿ ಸಾಕಾಣಿಕೆಗೂ ಕೂಡ ನಾವು 60,000 10 ಹಂದಿಗೆ ಸಾಕ್ಲಿಕ್ಕೆ ಅವನ್ನ ಕೊಬ್ಬಿಸ್ಲಿಕ್ಕೆ ನಾವು 60,000 ಕೊಡ್ತೀವಿ. ಆಮೇಲೆ 2,000 ಕೋಳಿಗಳಿದ್ರೆ 1,60,000 ಕೊಡ್ತೀವಿ ಮಾಂಸದ ಕೋಳಿಗಳಿಗೆ. ಮೊಟ್ಟೆ ಕೋಳಿಗಳಿಗೆ 1,000 ಕೋಳಿ ಇದ್ರೆ 180,000 ಕೊಡ್ತೀವಿ. ಈ ಇದರ ಮೇನ್ ಇನ್ನೊಂದು ನಾವು ತಿಳ್ಕೋಬೇಕು, ಈ ಯೋಜನೆಯದು ಇದು ನಿರ್ವಹಣಾ ವೆಚ್ಚವಾಗಿರೋದ್ರಿಂದ 2% ಅಷ್ಟೇ ಇಂಟ್ರೆಸ್ಟ್, 2% ಅಷ್ಟೇ ಇಂಟ್ರೆಸ್ಟ್. 1,60,000 ಯಾವುದೇ ಸೆಕ್ಯೂರಿಟಿ ಕೊಲೆಟ್ರಲ್ ಸೆಕ್ಯೂರಿಟಿ ಇಲ್ಲದ ಹಾಗೆ ಅವರು ರೈತರು ಇದನ್ನು ತಗೋಬಹುದು, ಈ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಬಹುದು. ಅಲ್ಲ ಸರ್, ಇದನ್ನ ರೈತರಿಗೆ ತಲುಪಿಸೋದು ಹೆಂಗೆ ಅಂದರೆ, ಆಯ್ಕೆ ಮಾಡೋ ಫಲಾನುಭವಿಗಳನ್ನು ಆಯ್ಕೆ ಮಾಡೋದು, ಅಥವಾ ಇದು ಕೆಲವರಿಗೆ ಏನಾಗುತ್ತೆ ಅಂದರೆ ಇಲಾಖೆಯಿಂದನೇ ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೌದು, ಇದನ್ನು ಯಾವ ರೀತಿ ಅವ್ರು ಪಡ್ಕೋಬೇಕು ಅದ್ರ ಬಗ್ಗೆ ಹೇಳಿ. ಇದು ತುಂಬ ಒಳ್ಳೆಯ ಪ್ರಶ್ನೆ ನೀವು ಮಾಡಿದ್ರಿ. ರೈತರಿಗೆ ಎಷ್ಟು ಮಾಹಿತಿ ಗೊತ್ತಿರಲ್ಲ. ಈಗ ರೈತರು ಹತ್ತಿರದ ಪಶುವೈದ್ಯ ಸಂಸ್ಥೆಗೆ ಹೋಗಿ ಅಲ್ಲಿ ಪಶುವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಬೇಕು. ಅಲ್ಲಿ ಪಶುವೈದ್ಯಾಧಿಕಾರಿಗಳು ಒಂದು ಅರ್ಜಿ ಫಾರಂ ಕೊಡ್ತಾರೆ, ಆ ಅರ್ಜಿ ಫಾರಂಗಳನ್ನು ಭರ್ತಿ ಮಾಡಿ ನಾನು ಈಗಾಗಲೇ ಹೇಳಿದ ಹಾಗೆ ಈ ಏನೇನು ಕಾರ್ಡ್ಗಳು ಅವಶ್ಯಕತೆ ದಾಖಲಾತಿ ಕೊಡಬೇಕು ಅಂತ ನಾವು ಹೇಳಿದಲ್ಲ, ಆ ದಾಖಲಾತಿಗಳೊಂದಿಗೆ ಅರ್ಜಿಗಳನ್ನು ಅವರು ಪಶುವೈದ್ಯಾಧಿಕಾರಿಗಳಿಗೆ ಕೊಟ್ಟರೆ ಮರಳಿ ಅವರು ತಾಲೂಕು ಸಹಾಯಕ ನಿರ್ದೇಶಕರು ಕೊಡ್ತಾರೆ. ತಾಲೂಕು ಸಹಾಯಕ ನಿರ್ದೇಶಕರು ನಮ್ಮ ಜಿಲ್ಲಾ ಮಟ್ಟಕ್ಕೆ ತರ್ತಾರೆ. ನಾವು ಇಲ್ಲಿ ಜಿಲ್ಲಾ ಸ್ಟೇರಿಂಗ್ ಕಮಿಟಿ ಅಂತ ತಮಗಾಗಲೇ ಹೇಳಿದೆ, ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಲೀಡ್ ಬ್ಯಾಂಕ್ ಮ್ಯಾನೇಜರು ಕನ್ವೀನರ್ ನಾವು ನೋಡಲ್ ಆಫೀಸರ್ ಅಂತ. ನಾವು ನೋಡಲ್ ಆಫೀಸರು ನಾವು ಸ್ಟೇರಿಂಗ್ ಕಮಿಟಿ ಮೀಟಿಂಗಲ್ಲಿ ಇಟ್ಟು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ನಾವು ಕೊಡ್ತೀವಿ. ಅವರು ಲೀಡ್ ಬ್ಯಾಂಕ್ ಮ್ಯಾನೇಜರು ಶಿಫಾರಸುಗಳನ್ನು ಮಾಡಿ ಕನ್ಸರ್ನ್ಡ್ ಸೇವಾ ಬ್ಯಾಂಕಿಗೆ ಅವರು ಕೊಡ್ತಾರೆ. ಅಲ್ಲಿ ಬ್ಯಾಂಕ್ನವರು ನಿರ್ಧಾರ ಮಾಡ್ತಾರೆ, ಇವರು ಲೋನ್ ಡಿಫಾಲ್ಟರ ಅಥವಾ ಇವರು ಅಂತಂತೇಳಿ ಮಾಡಿ ಅಲ್ಲಿ ಡಿಸಿಷನ್ ತಗೊಂಡು ಅವರು ಆ ಲೋನ್ಗಳನ್ನು ವಿತರಣೆ ಮಾಡ್ತಾರೆ. ಅಂದ್ರೆ ಅವರು ಯಾವುದೇ ರೀತಿಯ ಸಾಲ ಹೊಂದಿರಬಾರ್ದು ಬ್ಯಾಂಕ್ಗಳಲ್ಲಿ, ಸಾಲ ಹೊಂದಿದ್ರು ಅದು ಲೇವಾದೇವಿ ಸರಿಯಾಗಿರ್ಬೇಕು, ಕೊಟ್ಟು ತಗೊಳ್ಳೋದು ಕರೆಕ್ಟ್ ಆಗಿದ್ರೆ ಇದಕ್ಕೇನು ತೊಂದರೆ ಆಗುತ್ತೆ. ಹೌದೌದು, ಇದಕ್ಕೇನು ತೊಂದರೆ ಆಗುತ್ತೆ. ಇವರು ಏನು ನೀವೇನು ನಿರ್ವಹಣೆ ವೆಚ್ಚ ಅಂತ ಏನು ಶಿಫಾರಸು ಮಾಡ್ತಿರಲ್ಲ ಅದು ಸಾಲದ ರೂಪದಲ್ಲಿ ಸಾಲ ಸಹಾಯ ಆಗುತ್ತೆ. ಹೌದೌದು, ಕಡಿಮೆ ಬಡ್ಡಿ ದರ ಒಂದು. ಆಮೇಲೆ ಇದು 160,000 ಯಾವುದೇ ಶ್ಯೂರಿಟಿ ಇರೋದಿಲ್ಲ, ಶ್ಯೂರಿಟಿ ಇರೋದಿಲ್ಲ. ಇದು ರೈತರಿಗೆ ತುಂಬಾ ಉಪಕಾರ ಆಗುತ್ತೆ, ಯಾಕಂದ್ರೆ ಎಲ್ಲೋ ಹೊರಗಿನ ಬಡ್ಡಿ ತಂದು ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಆಮೇಲೆ ಸಾಲ ಅದೇನೇ ಜಾಸ್ತಿ ಆಗಿ, ಯಾಕಂದ್ರೆ ನಮ್ಮ ರೈತರ ಸಾಲದ ಸುಳಿಯಲ್ಲೇ ಸಿಕ್ಕಾಕೊಂಡಂತ ಸಂದರ್ಭಗಳು ಬಹಳಷ್ಟು ನಾವು ನೋಡ್ತಾ ಇದ್ದೇವೆ ಹೊರಗೆ ಅಂದ್ರೆ ಪ್ರೈವೇಟ್ ನೇರ ಹತ್ರ ತಗೊಂಡಾಗ. ಅದ್ರ ಬದಲು ಇಂಥ ಒಂದು ಅವಕಾಶಗಳನ್ನ ಅವ್ರು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನ ಬಳಸಿ ತಮ್ಮ ಒಂದು ಕುರಿ ಸಾಕಣೆ ಇರಬಹುದು, ಹೈನುಗಾರಿಕೆ ಇರಬಹುದು, ಅದರಲ್ಲಿ ಅದನ್ನ ಖಂಡಿತ ಒಳ್ಳೆ ಲಾಭ ಸಾಧಿಸಬಹುದು ಅಂತ, ಒಳ್ಳೆ ಲಾಭ ಪಡ್ಕೋಬಹುದು. ಒಳ್ಳೇದೇ ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ಇದುವರೆಗೆ ತಿಳಿಸ್ಕೊಟ್ರೆ. ರಾಷ್ಟ್ರೀಯ ಜಾನುವಾರು ರೋಗಗಳ ತಡೆಗಟ್ಟುವಿಕೆ ಬಗ್ಗೆ ಇರಬಹುದು, ಆಮೇಲೆ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಯೋಜನೆ ಬಗ್ಗೆ, ಮತ್ತೆ ಈ KCC ಯಾಕಾಗಿ ಕೊಡ್ತಾರೆ, ಆಮೇಲೆ ಅದನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಹಾಗೂ ರಾಷ್ಟ್ರೀಯ ಜಾನುವಾರು ರೋಗಗಳ ತಡೆಗಟ್ಟುವಿಕೆ ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಪಶುಪಾಲನೆ ಹಾಗೂ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಜಿಎಂ ಹನುಮಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಬಿಸಿದ್ದಣ್ಣ. ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪುರಂ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪುರಂ ಫಿನಾನ್ಸ್ ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1800-420-2233. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? BP, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನೂ ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೇಳಿ, ನಮ್ಮ ಜೀವನ ಶೈಲಿಯಲ್ಲಿ ಸಿರಿಧಾನ್ಯಗಳ ಮಹತ್ವ ಈ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಅಕ್ಷತಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ. ನಾವಿವತ್ತು ಇವತ್ತಿನ ದಿನಗಳಲ್ಲಿ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಸಿರಿಧಾನ್ಯಗಳು ಯಾವ ರೀತಿ ಒಂದು ಪಾತ್ರವನ್ನು ವಹಿಸುತ್ತವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅಕ್ಷತಾ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ, ಇವತ್ತಿನ ದಿನದಲ್ಲಿ ನಮ್ಮ ಒಂದು ಜೀವನ ಶೈಲಿಯಲ್ಲಿ